ಶ್ರೀಶೈಲ್ ಹಳಕಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿದರಾಯ್ ಸಾಳುಂಕೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ತೊನಶಾಳ ಗ್ರಾಮದ ರೈತರಾಗಿರುವಂತಹ ಶ್ರೀಶೈಲ್ ಹಳಕಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಇವರು ವಿಶೇಷವಾಗಿ ತೊಗರಿ, ಈರುಳ್ಳಿ, ಜೋಳ, ಗೋಧಿ ಮತ್ತು ಮೆಣಸಿನಕಾಯಿ ಬೆಳೆಗಳನ್ನು ಬೆಳೆದು ಇಳುವರಿಯನ್ನ ಪಡಿತಾ ಇದ್ದಾರೆ. ಇವರು ಹೋಮಿಯೋ ಔಷಧಿಗಳನ್ನು ಬಳಸಿಕೊಂಡು ತೊಗರಿ, ಈರುಳ್ಳಿ, ಜೋಳ, ಗೋಧಿ ಮತ್ತು ಮೆಣಸಿನಕಾಯಿಯನ್ನ ಬೆಳೀತಾ ಇದ್ದಾರೆ. ಇವರನ್ನ ಮಾತಾಡಿಸಿ ಅವರ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣ ಅಂತ. ಶ್ರೀಶೈಲ್ ಹಳಕಟ್ಟಿಯವರೇ, ತಮಗೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಶಿಕ್ಷಣ ಏನಾಗಿದೆ ರೀ? ನಂದು ಡಿಪ್ಲೊಮಾ ಆಗಿದೆ ರೀ. ತಾವು ಪದವೀಧರರಾಗಿ ಕೃಷಿ ಕಡೆ ಯಾಕೆ ಮುಖ ಮಾಡಿದ್ರಿ? ಡಿಪ್ಲೊಮಾ ನಂತರ ನಾನೊಂದು 20-25 ವರ್ಷದಿಂದ ಬಿಸ್ನೆಸ್ ನಲ್ಲಿ ಇದ್ದೀನಿ. ಈಗ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ನ ಬಿಸ್ನೆಸ್ ಮಾಡ್ತಾ ಇದೀವಿ. ಜೊತೆಗೆ ಯಾಕೋ ನನಗೆ ಒಲವು ಬರ್ತಾ ಇತ್ತು ಅಂದ್ರೆ, ನಮ್ದು 30-35 ವರ್ಷದಿಂದ ನಮ್ದು ಭೂಮಿ ಇದೆ, ಕೃಷಿ ಭೂಮಿ ಇದೆ, ಅದ್ರ ಬಗ್ಗೆ ನಮ್ಗೆ ಅನುಭವ ತಗೋಣ ಅಂತ ಹೇಳಿ ಅದ್ರ ಕಡೆ ಒಲವು ಜಾಸ್ತಿ ಆಗಿ 1 ವರ್ಷದಿಂದ ನಾನು ಗಿರೀಶ್ ಬದ್ರಣ್ಣ ಅವ್ರ ಜೊತೆಗೆ ನಾನು ಮೊದಲಿಂದ ಕಾಂಟ್ಯಾಕ್ಟ್ ನಲ್ಲಿ ಇದ್ದೇನೆ. 30-35 ವರ್ಷದಿಂದ ಕಾಂಟ್ಯಾಕ್ಟ್ ನಲ್ಲಿ ಇದ್ದೇನೆ ಅವ್ರಿಗೆ. ಹಿಂಗಾಗಿ ಆ ಅನುಭವದಿಂದ ಅವ್ರದ್ದು ನಮ್ಗೆ ಸಹಾಯದಿಂದ ಕೃಷಿಯಲ್ಲಿ ನಾನು ಬಂದೆ. ನಾನು ಬಂದಂತ ಕೃಷಿ ಅಂದ್ರೆ ನನ್ಗೆ ಆಕ್ಚುಲಿ ನನ್ಗೆ ಅನುಭವ ಏನೂ ಇಲ್ಲ. ಯಾವ ತರ ನೇಗಿಲ ಅಂದ್ರೆ ಗೊತ್ತಿಲ್ಲ, ಹರಗೋದಂದ್ರೆ ಗೊತ್ತಿಲ್ಲ, ಯಾವ್ದು ಇನ್ನು ಅದ್ರ ಬಗ್ಗೆ ಒಟ್ಟೆ 1% ನನಗೆ ಇನ್ನು ಗೊತ್ತಿಲ್ಲ. ಓಕೆ, ಈಗೇನಾಯ್ತು ನಂತರ ನನ್ಗೆ ಇವ್ರು ಗಿರೀಶ್ ಅವ್ರದ್ದು ಸಹಾಯದಿಂದ ಅದ್ರ ಬಗ್ಗೆ ನಾನೆಲ್ಲ ತಿಳ್ಕೊಂಡೆ. ನಂತರ ನಮ್ಮ ಆಜು ಬಾಜು ಇದ್ದಂತ ನಮ್ಮ ರೈತ ಬಾಂಧವರೆಲ್ಲರೂ ನಮ್ಗೆ ಅದನ್ನ ಸಹಾಯ ಮಾಡಿದ್ರಲ್ಲೇ, ಯಾವ ರೀತಿ ಮಾಡ್ಬೇಕು, ಏನ್ ಮಾಡ್ಬೇಕು, ಏನ್ ಬೆಳಿಬೇಕು ಎಲ್ಲಾದ್ರು ಹೇಳಿದ್ರು. ಆ ಪ್ರಕಾರ ನಾವು ಮಾಡ್ತಾ ಇದೀವಿ ಈಗ. ಅಂದ್ರೆ ನೀವು 1 ವರ್ಷದಿಂದ ಈ ಕೃಷಿ ಕಡೆ ಬಂದ್ರಿ ಅಂತ ಹೇಳ್ತಾ ಇದ್ರಿ ತಾವು. ಅಂದ್ರೆ ನಿಮ್ದು ಎಷ್ಟು ಎಕರೆ ಹೊಲ ಐತ್ರಿ? ನಮ್ದು 28 ಎಕರೆ ಇದ್ರಿ. 28 ಎಕರೆ ಏನ್ ಬೆಳಿತಾ ಇದ್ರಿ ತಾವು? 28 ಎಕರೆ ಆಲ್ಮೋಸ್ಟ್ ನಮ್ದು ಒಂದು 18-20 ಎಕರೆ ನಾವು ತೊಗರಿ ಮಾಡ್ತಾ ಇದೀವಿ. ನಂತರ ಒಂದು 7-8 ಎಕರೆ ನಾವು ಉಳ್ಳಾಗಡ್ಡಿ ಮಾಡಿದೀವಿ, ಅದರಲ್ಲೇ ಜೋಳ ಹಾಕಿದೀವಿ, ನಂತರ ಒಂದಿಷ್ಟು ಮೆಣಸಿ ಹಾಕಿದೀವಿ, ನಂತರ ಸ್ವಲ್ಪ ನೀರು ಹರಿವಿದ್ದ ಜಾಗದಲ್ಲಿ ನಾವು ಗೋಧಿ ಹಾಕಿದೀವಿ. ಸರಿ ಸರ್, ತುಂಬಾ ಸಂತೋಷ. ಅದೇ ರೀತಿ ತೊಗರಿಯನ್ನು ಬೆಳೆದಿನಿ ಅಂತ ಹೇಳ್ತಾ ಇದ್ದೀರಿ. ಈ ತೊಗರಿಯಲ್ಲಿ ನೀವು ಸಾವಯವ ರೂಪದಲ್ಲಿ ಮಾಡಿದ್ರೆ ಇಲ್ಲ ರಾಸಾಯನಿಕದಲ್ಲಿ ಬೆಳೀತಾ ಇದ್ದೀರಿ? ಇಲ್ಲ, ಟೋಟಲ್ ಎಲ್ಲ ಸಾವಯವ ರೂಪದಲ್ಲಿ ಮಾಡ್ತಾ ಇದ್ದೀವಿ. ಅದೇ ಗಿರೀಶ್ ಅವ್ರು ನಮ್ಗೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ತಾ ಇದಾರೆ. ಅದೇ ರೀತಿ ನಾವು ಅದನ್ನ ಸಾವಯವದಲ್ಲಿ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಹೋಮಿಯೋ ಕೃಷಿ ಔಷಧಿಗಳನ್ನು ಬಳಸಿಕೊಂಡು ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಈ ತೊಗರಿಯನ್ನ ನೀವು ಬೆಳಿಬೇಕಾದ್ರೆ ಮುಂಚೆ ಬೀಜೋಪಚಾರವನ್ನು ಯಾವ ರೀತಿ ಮಾಡಿದ್ರಿ? ಬೀಜೋಪಚಾರ ಅಂದ್ರೆ ನಾನು ಬೀಜ ತಗೊಂಡು ಅಲ್ಲೇ ನಾನು ಹೊಲದಲ್ಲಿ ಅದನ್ನ ಮಿಕ್ಸ್ಅಪ್ ಮಾಡಿದೆ. ಅವ್ರು ಕೊಟ್ಟಂತ ಬೀಜೋಪಚಾರ ಔಷಧ ಕೊಟ್ಟಿದ್ದಾರೆ, ಹೋಮಿಯೋ ಔಷಧ ಕೊಟ್ಟಿದ್ದಾರೆ. ಔಷಧಿ ನಾವು ತೊಗರಿ ಬೀಜದಲ್ಲಿ ಮಿಕ್ಸ್ಅಪ್ ಮಾಡಿ ಒಂದು 1/2 ತಾಸು ಅದನ್ನ ಒಣ ಹಾಕಿ ನಂತರ ಅದನ್ನ ನಾವು ಟ್ರ್ಯಾಕ್ಟರ್ ಮುಖಾಂತರ ಬಿತ್ತಿದೀವಿ. ಅವರು ಬಿತ್ತನೆ ಮಾಡಿದ್ರಿ? ಹೌದು. ಸಾಲಿನಿಂದ ಸಾಲಿಗೆ ಮತ್ತು ಬೀಜದಿಂದ ಬೀಜಕ್ಕೆ ಎಷ್ಟು ಅಂತರವನ್ನು ಇಟ್ಟಿರಿ ತಾವು? ಸಾಲಿನಿಂದ ಸಾಲಿ 48 ಇಂಚ್ ಇದೆ, ಬೀಜದಿಂದ ಬೀಜ ಆಲ್ಮೋಸ್ಟ್ ಒಂದು 15 ಇಂಚ್ ಇರ್ಬೋದು ಸರ್, 14-15 ಇಂಚ್ ಇರ್ಬೋದು ಅಂತ ಅನಿಸ್ತಾ ಇದೆ. ಅದೇ ರೀತಿ ತಾವು ತೊಗರಿಯನ್ನು ಬೆಳೀತಾ ಇದ್ರಿ, ಆ ತೊಗರಿಯಲ್ಲಿ ಈಗ ನೀವು ಅದನ್ನ ತುದಿ ಚೂಟೋದು ಅಂತ ಹೇಳ್ತಾರಲ್ಲ, ಚೂಟಿದ್ರಿ? ಅದು ಚೂಟೋದ ಈಸಲ ನಮ್ಗೆ ಅದನ್ನ ನಮ್ಗೆ ಇದು ಸಿಗ್ಲೇ ಇಲ್ಲ. ಆ ಟೈಮ್ನಲ್ಲಿ ನಮ್ಗೆ ಮಳೆ ಜಾಸ್ತಿ ಆಗೋದ್ರಿಂದ ನಮ್ಗೆ ಅದು ಅನಾನುಕೂಲ ಆಯ್ತು. ಆಕ್ಚುಲಿ ಚೂಟಬೇಕಾಗಿತ್ತು ನಮ್ಗೆ. ಆ ತರ ಅದನ್ನೆಲ್ಲ ನಮ್ಗೆ ಪ್ರಯತ್ನ ಮಾಡಿ ಇದು ಮಾಡ್ತಾ ಇದ್ವಿ. ಮಳೆ ಜಾಸ್ತಿ ಆಗಿದ್ದ ನಮ್ದು ಎರಿಭೂಮಿ ಇರೋದ್ರಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ, ಒಳಗಡೆ ಜಾಸ್ತಿ ಇದು ಆಗೋದ್ರಿಂದ ನಾವು ಅದನ್ನ ಮಾಡ್ಲಿಲ್ಲ. ಈ ವರ್ಷ ಅದನ್ನ ತೊಗರಿ ಚೂಟೋದು ಕುಡಿ ಚೂಟೋದನ್ನು ಮಾಡ್ಲಿಲ್ಲ. ಅದೇ ಸರ್, ಈಗ ತಾವು ತೊಗರಿಯನ್ನು ಬೆಳೀತಾ ಇದ್ದೀರಿ ಅಂತ ಹೇಳಿದ್ರಿ. ಈಗ ನೀವು ಮುಂಚೆ ಏನಾದರೂ ಕೃಷಿ ಮಾಡುವ ಹೊತ್ತಿನಾಗ ಆ ಭೂಮಿಗೆ ಏನಾದ್ರೂ ರಾಸಾಯನಿಕ ಬಳಸ್ತಾ ಇದ್ರ ಅಥವಾ ಸಾವಯವ? ಇಷ್ಟು ವರ್ಷದಿಂದ ರಾಸಾಯನಿಕ ಮಾಡ್ತಾ ಇದ್ವಿ. ಮೊದಲನೇ ಸಲ ನಾವು ಹೋಮಿಯೋ ಕೃಷಿ ಮಾಡ್ತಾ ಇದೀವಿ. ಈಗ ನೀವು ತೊಗರಿ ಬೆಳೆದಿನಿ ಅಂತ ಹೇಳಿದ್ರಿ. ಆಲ್ರೆಡಿ ಈಗ ಏನಾಗೈತಿ, ಈ ಟೈಮಲ್ಲಿ ಈಗ ಕಾಳುಗಳಿಗೆ ಬಿರುಸಾಗ್ಯಾವ ಮತ್ತೆ ಈಗ ರಾಶಿಯ ಹಂತದಲ್ಲಿ ಐತಿ ತೊಗರಿ. ಆದ್ರೆ ಮುಂಚೆ ಇರುವಂತ ನಿಮ್ಮ ತೊಗರಿ ಗಿಡಗಳಿಗೆ, ಅಂದ್ರೆ ನಿಮ್ಮ ಹೊಲದ ಪಕ್ಕದಲ್ಲಿ ಇರುವಂತಹ ತೊಗರಿ ಗಿಡಗಳಿಗೆ ನಿಮ್ಮ ಹೊಲದಲ್ಲಿ ಇರುವಂತಹ ತೊಗರಿ ಗಿಡಗಳಿಗೆ ಏನಾದ್ರೂ ವ್ಯತ್ಯಾಸ ಕಾಣಬಹುದಲ್ಲ? ವ್ಯತ್ಯಾಸ ಅದನ್ನ ಎರಡು ಕಂಪೇರ್ ಮಾಡಿದ್ರೆ ಈ ಪ್ರೆಸೆಂಟ್ ನಮಗೆ ಜಾಸ್ತಿ ವ್ಯತ್ಯಾಸ ಅನಿಸ್ತಾ ಇಲ್ಲ, ಯಾಕಂದ್ರೆ ಕಾಳ ಎಲ್ಲ ತುಂಬಿದೆ. ಅವ್ರ ಜೊತೆ ಕಂಪೇರ್ ಮಾಡಿ ನೋಡಿದೀನಿ ನಾನು, ಅವ್ರದ್ದು ತೊಗರಿ ನೋಡಿದೀನಿ, ನಮ್ದು ತೊಗರಿ ನೋಡಿ, ಆಲ್ಮೋಸ್ಟ್ ಸೇಮ್ ಇದೆ. ಈಗ ಸೇಮ್ ಇದೆ, ಸೇಮ್ ಜಾಸ್ತಿ ಏನಾದ್ರೆ ಮಳೆ ಬಂದ ಈಗ ನೆಟೆ ರೋಗ ಅಂತ ಬರ್ತಾ ಇರತ್ತಲ್ಲ, ಆತರ ಕೆಲವೊಂದು ಇಷ್ಟು ರೈತರದ ಹೊಲಗಳಲ್ಲಿ ಹಾಳಾಗೈತಿ. ಮತ್ತೆ ಅದೇ ರೀತಿ ತೊಗರಿಗಳಲ್ಲಿ ಏನಾಗ್ಬಿಟ್ಟೈತೆ ಅಂದ್ರೆ ಈ ಮಳೆ ಜಾಸ್ತಿ ಆಗಿರೋದ್ರ ವಾತಾವರಣದ ವೈಪರೀತ್ಯದಿಂದ ಬಡ್ಡು ಗಿಡಗಳು ಅಂತ ಹೇಳ್ತಾರಲ್ಲ, ಕಾಯಿನೇ ಆಗಿಲ್ಲ ಕೆಲವೊಂದಿಷ್ಟು ರೈತರ ಹೊಲದಲ್ಲಿ, ತಮ್ಮ ಹೊಲದಲ್ಲಿ ಆದ್ರೆ ಕಂಡು ಬಂದಿಲ್ಲ ಆತರ ನಮ್ಗೆ ಕೀಡೆ ಆಗುದಾಯ್ತು ಅಥವಾ ಹಿಂಗ್ ಗೊಡ್ಡು ಬೀಳುತ್ತೆ ಯಾವ್ದು ಕಂಡು ಬಂದಿಲ್ಲ ನಮ್ಗೆ. ಅಂದ್ರೆ ಈ ಹೋಮಿಯೋ ಕೃಷಿದಿಂದ ತಮಗೆ ಅಂತ ಯಾವ್ದು ತೊಂದರೆಗಳು ಕಂಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ತೊಗರಿಯಲ್ಲಿ ಈಗ ಕೀಟಬಾಧೆ ಅಂತ ಇರುತ್ತೆ, ಅದಕ್ಕಾದ್ರೂ ಸ್ಪ್ರೇಗಳನ್ನ ಈಗ ರಾಸಾಯನಿಕ ಬಳಸಿದ್ರ ಅಥವಾ ಹೋಮಿಯೋ ಕೃಷಿ ಪ್ರಕಾರ ಮಾಡ್ತಾ ಇದ್ರಿ? ಈ ಹೋಮಿಯೋ ಔಷಧಿ ಮಾಡ್ತಾ ಇದ್ರಿ? ಹೋಮಿಯೋ ಔಷಧಿಗಳನ್ನ ಬಳಸಿದ್ರಿ? ಅದರಲ್ಲಿ ಕಾಳುಗಳು ಯಾವ ರೀತಿ ದಪ್ಪ ಅಥವಾ ಕಂದುಗಳದ ಏನಾದ್ರು ಕಂಡು ಬಂತ? ಇಲ್ಲ, ಆ ತರ ಏನು ಇದು ಇಲ್ಲ ರೀ. ಈಗ ಒಂದು ಒಳ್ಳೆ ಈಗ ಬೇರೆಯವ್ರು ತೋರಿಸಿ ನೋಡಿದ್ರೆ ಇಲ್ಲ ನಿಮ್ದು ಬೆಳೆ ಒಳ್ಳೇದಿದೆ ಅಂತ ಹೇಳ್ತಾ ಇದಾರೆ. ಅಂದ್ರೆ ಬೇರೆ ರೈತರು ನಿಮ್ಮ ಹೊಲಗಳನ್ನು ನೋಡಿದಂತ ಒಳ್ಳೆ ಬೆಳೆಯಿದೆ ಅಂತ ಹೇಳ್ತಾ ಇದಾರೆ, ಒಳ್ಳೆ ಬೆಳೆಯಿದೆ ಅಂತ ಹೇಳ್ತಾ ಇದಾರೆ. ಅದೇ ರೀತಿ ನೀವು ಈರುಳ್ಳಿನೂ ಬೆಳೆದಿನಿ ಅಂತ ಹೇಳಿದ್ರಿ, ಅದನ್ನ ಯಾವ ತರ ಬೀಜೋಪಚಾರ ಮಾಡಿದ್ರಿ, ಅದ್ರ ಜೊತೆಗೆ ಮೆಣಸಿನಕಾಯಿನೂ ಬೆಳೆದಿನಿ ಅಂತ ಹೇಳಿದ್ರಿ? ಅದೇ ತರ ಮಾಡಿದ್ವಿ. ನಮ್ದು ಉಳ್ಳಾಗಡ್ಡಿ ಬೀಜದಲ್ಲಿ ಸೇಮ್ ನಮ್ದು ಬೀಜೋಪಚಾರದ ಔಷಧ ತಗೊಂಡು ಅದರಲ್ಲಿ ಮಿಕ್ಸ್ಅಪ್ ಮಾಡಿ ಸೇಮ್ ಅದ್ರ ತಸ್ ನಾವು ಒಣೆ ಹಾಕಿ ಸೇಮ್ ಇದಕ್ಕೆ ತೊಗರಿ ಯಾವ ತರ ಮಾಡಿದ್ವಿ ಅದೇ ತರ ಇದಕ್ಕೆ ಮಾಡ್ಕೊಂಡಿದ್ದೀವ್ರಿ. ಅಂದ್ರೆ ಈರುಳ್ಳಿ ಮತ್ತು ಮೆಣಸಿನ ಬೀಜಗಳು ಎರಡು ಮಿಕ್ಸ್ ಮಾಡಿ ಬಿತ್ತಿದ್ರೆ ನೀವು? ಅಂದ್ರೆ ನಾವು ಮಿಕ್ಸ್ಅಪ್ ಮಾಡೋ ಇದೊಂದು ಮಾತ್ರ, ಯಾವ್ದು ಉಳ್ಳಾಗಡ್ಡಿ ಬೀಜ ಮಾತ್ರ ನಾವು ಇದು ಮಾಡಿದ್ವಿ, ಮೆಣಸಿನ ಬೀಜ ಜಸ್ಟ್ ಅದ್ರ ಜೊತೆಗೆ ಹಾಕೊಂಡಿದ್ದೀವಿ ಅಷ್ಟೇ. ಈ ಈರುಳ್ಳಿಯಲ್ಲಿ ಸುಳಿ ಕೊರಕ ಬಾಧೆ ಅಂತ ಕಾಣ್ ಬರ್ತೈತೆ, ಅಂದ್ರೆ ಅವ್ರ ಸುಳಿಗಳು ಏನಾಗ್ಬಿಡ್ತಾವ ಈ ಹವಾಮಾನದ ವೈಪರೀತ್ಯ, ಅಂದ್ರೆ ಈ ಮಂಜು ಹೊಗೆ ಮಂಜು ಅಂತ ಏನು ಬೀಳತ್ತಲ್ಲ ಅದರಿಂದ ತುದಿಗಳು ಕರಗಿ ವಂಕಾಯಿ ಬಿಡ್ತಾವ, ಆತರ ನಿಮ್ಮ ಈರುಳ್ಳಿಯಲ್ಲಿ ಏನಾದ್ರೂ ಆಗಿತ್ತು? ಕಂಡು ಬಂದಿಲ್ಲ. ಅದಕ್ಕಾದ್ರೂ ಹೋಮಿಯೋ ಔಷಧಿಗಳನ್ನ ಏನಾದ್ರು ಸ್ಪ್ರೇ ಮಾಡಿದ್ರೆ? ಹೋಮಿಯೋ ಔಷಧ ಸ್ಪ್ರೇ ಮಾಡ್ತಾ ಇದ್ದೀವಿ, ಮೇಲೆ ಮೇಲೆ ಟಾನಿಕ್ ಔಷಧ ಕೊಡ್ತಾ ಇದ್ರು, ಅದನ್ನ ಸ್ಪ್ರೇ ಮಾಡಿದೀವಿ ಒಂದ್ ಎರಡು ಸಲ ಸ್ಪ್ರೇ ಮಾಡಿದೀವಿ. ಅಂದ್ರೆ ಗಡ್ಡೆಗಳಲ್ಲಿ ವ್ಯತ್ಯಾಸ ಏನ ಕಾಣ್ಬೋದನ್ರಿ? ಗಡ್ಡೆಯಲ್ಲಿ ಇನ್ನ ಬೆಳೀತಾ ಇದ್ರೆ ಇನ್ನೊಂದು 10-12 ದಿವಸ ಬೇಕಾಗ್ತದೆ ಪೂರ್ಣ ಪ್ರಮಾಣ ಬೆಳಿಬೇಕಾದ್ರೆ. ಅಂದ್ರೆ ಈ ಮಳೆಯಿಂದಾಗಿ ಜಾಸ್ತಿ ಕೆಲವೊಂದಿಷ್ಟು ರೈತರ ಹೊಲಗಳಲ್ಲಿ ಅವು ಗಡ್ಡೆಗಳು ಏನದಾವಲ್ರಿ ಅವು ಕೆಟ್ಟ ಹೋಗ್ಯಾವ, ನಿಮ್ಮ ಹೊಲದಲ್ಲಿ ಏನಾದ್ರೂ ಆಗಿಲ್ಲ? ಅದನ್ನು ಕಂಡು ಬಂದಿಲ್ಲ, ಅದು ಕೆಟ್ಟಿದ್ದು ಇದು ಯಾವ್ದು ಬಂದಿಲ್ಲ. ಅಂದ್ರೆ ನಿಮ್ ಹೊಲಗಳೆಲ್ಲ ಚೆನ್ನಾಗಿದೆ. ಈ ಮೆಣಸಿನಕಾಯಿಯಲ್ಲಿ ಏನಾದ್ರೂ ಅವು ಹೂ ಉದುರೋದು ಏನಾದ್ರು ಕಂಡು ಬಂತ ಇಲ್ಲ? ಕರೆಕ್ಟ್ ಆಗಿ ಐತೆ ನಿಮ್ ಹೊಲದಲ್ಲಿ? ಇಲ್ಲ, ಅದನ್ನು ಯಾವ್ದು ನಮ್ಗೆ ಇದು ಕಂಡು ಬಂದಿಲ್ಲ. ಅಂದ್ರೆ ಹೂ ಅದೇನು ಉದರಿಲ್ಲ, ಕಾಯಿಗಳು ಚೆನ್ನಾಗಿ ಬರ್ತಾ ಇದೆ. ಅದೇ ರೀತಿ ಜೋಳನೂ ಬಿತ್ತಿನಿ ಅಂತ ಹೇಳಿದ್ರಿ, ಈ ಜೋಳ ಯಾವ ರೀತಿ ತಾವು ಬಿತ್ತನೆ ಮಾಡಿದ್ರಿ? ಮೊದಲು ನಾವು ಉಳ್ಳಾಗಡ್ಡಿ ಹಾಕಿದ ನಂತರ ಸಾಲಿನ ನಡ್ಬರ್ಕ್ ಇದ್ದಂತ ಜಾಗದಲ್ಲಿ ಜೋಳ ಬಿತ್ತಿದ್ರು, ನಂತರ ನಾವು ಸೈಕಲ್ ಎಡಿ ಹೊಡೆದು ಮಾಡಿ ಜೋಳ ಬಿತ್ತಿದ್ರು. ಅಂದ್ರೆ ಎರಡು ಈರುಳ್ಳಿ ಸಾಲಿನ ಮಧ್ಯದಲ್ಲಿ ಜೋಳವನ್ನು ಬಿತ್ತಾ ಇದ್ದೀರಿ ನೀವು? ಅದಕ್ಕೂ ಬೀಜೋಪಚಾರ ಮಾಡಿದ್ರಿ? ಅದಕ್ಕೂ ಬೀಜೋಪಚಾರ ಆಗಿದ್ದಾರೆ. ಈಗ ಅದು ಬೆಳೆ ಯಾವ ರೀತಿ ಇದ್ದೀರಿ? ಅದು ಒಳ್ಳೆ ಪ್ರಮಾಣ ಬೆಳೀತಾ ಇದಾರೆ ಈಗ. ಈಗ ಪಕ್ಕದಲ್ಲಿ ಇದ್ದಂತ ರೈತರಿನ ಬೆಳೀತಾ ಇದಾರೆ, ನಮ್ದು ಮತ್ತೆ ಅವ್ರು ಒಂದೇ ಟೈಮ್ನಲ್ಲಿ ನಾವು ಇದು ಹಾಕಿದೀವಿ, ನಮ್ದು ಅದು ಸೇಮ್ ಇದೆ ಈಗ ಬೆಳೆಯಲ್ಲಿ. ಅಂದ್ರೆ ಯಾವ ರೀತಿಯಾದ ತೊಂದರೆಗಳು ಇಲ್ಲ ಬೆಳೆಗಳು? ಈಗ ಯಾವ್ದು ತೊಂದರೆ ಆಗ್ತಾ ಇಲ್ಲ. ಗೋಧಿಯನ್ನ ಎಲ್ಲಿ ಬಿತ್ತಿದ್ರಿ? ಗೋಧಿಯಲ್ಲಿ ಒಂದಿಷ್ಟು ನಮ್ಮ ಮಳೆ ಜಾಸ್ತಿ ಆಗಿದ್ರಿ, ಅಲ್ಲಿ ನೀರಿನ ಹರಿವು ಆಗಿದೆ. ಆ ಜಾಗದಲ್ಲಿ ತೊಗರಿ ಇದ್ದಂತದೆಲ್ಲ ತೊಗರಿದೆಲ್ಲ ಬೆಳೆ ನಾಶ ಆಯ್ತು. ಆ ಹರಿ ನೀರು ಹರಿಯುವ ಜಾಗದಲ್ಲಿ ಖಾಲಿ ಇದ್ದಂತ ಜಾಗದಲ್ಲಿ ನಾವು ಗೋಧಿ ಹಾಕೊಂಡಿದ್ದೇವೆ. ಅಂದ್ರೆ ತೊಗರಿ ಒಣಗಿದ ಕಟ್ಟಿಗೆಗಳ ಕಿತ್ತಾಕಿ ಅಲ್ಲಿ ನೀವು ಗೋಧಿಯನ್ನ ಬಿತ್ತನೆ ಮಾಡಿದ್ರಿ ಅಂತ ಹೇಳ್ತಾ ಇದ್ದೀರಿ? ಭೂಮಿಯನ್ನ ಸ್ವಚ್ಛ ಮಾಡಿ ಎಲ್ಲ ಮಾಡಿ ಅಲ್ಲಿ ನಾವು ಗೋಧಿ ಹಾಕೊಂಡಿದ್ದೀವಿ. ಆ ಗೋಧಿಯಲ್ಲಿ ನೀವು ಏನು ಹೋಮಿಯೋ ಔಷಧಿಗಳನ್ನು ಬಳಸಿದ್ರ? ಅಲ್ಲಿ ಹೋಮಿಯೋ ಔಷಧಿ ಇದೆ, ಅದಕ್ಕೂ ಎಲ್ಲ ಸಾವಯವದಲ್ಲಿ ಮಾಡ್ತಾ ಇದೀವಿ. ಸರಿ, ತೊಗರಿ ಮತ್ತ ಈರುಳ್ಳಿ ಮತ್ತೆ ಮೆಣಸಿನಕಾಯಿಗಳಿಗೆ ತಾವು ಸ್ಪ್ರೇಗಳನ್ನು ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ, ಈ ಹೋಮಿಯೋ ಔಷಧಿಗಳನ್ನು ಬಳಸಿಕೊಂಡು ತಾವು ಕೈ ಪಂಪಿನಿಂದ ಸ್ಪ್ರೇ ಮಾಡ್ತಿದ್ರ ಅಥವಾ ಟ್ರ್ಯಾಕ್ಟರ್ ಮುಖಾಂತರ ಸ್ಪ್ರೇ ಮಾಡ್ತಿದ್ರಿ? ಇಲ್ಲ, ನಾವು ಉಳ್ಳಾಗಡ್ಡೆಗಳನ್ನ ಕೈ ಪಂಪ್ಲಿಂದ ಮಾಡಿದೀವಿ, ಅದಕ್ಕೆ ಸ್ಪ್ರೇ ಮಾಡಿರೋದು. ಕೈ ಪಂಪ್ ಮೊದಲು ಏನ್ ಮಾಡ್ಬೇಕು, ಮೊದಲಿಲ್ಲ ಅದ್ರಲ್ಲಿ ಪೆಸ್ಟಿಸೈಡ್ ಯೂಸ್ ಮಾಡಿ ಎಲ್ಲ ಮಾಡಿರ್ತಾರೆ, ಹಿಂಗಾಗಿ ಅದನ್ನ ಸರಿಯಾಗಿ ನಾವು ಸ್ವಚ್ಛಾಗಿ ನಾವು ಫಸ್ಟ್ ಇರಲಾರ್ದಾಗಿ ನಾವು ಸ್ವಚ್ಛಾಗಿ ಮಾಡ್ಕೋಬೇಕು ಕ್ಯಾನ್ ಅದೆಲ್ಲ. ನಂತರ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕನ್ನೆಲ್ಲ, ಯಾಕಂದ್ರೆ ಅದರಲ್ಲಿ ಯಾವ್ದು ಪೆಸ್ಟಿಸೈಡ್ ಮಿಕ್ಸ್ ಇರಬಾರ್ದು, ಪೆಸ್ಟಿಸೈಡ್ ಮಿಕ್ಸ್ ಆದ್ರೆ ರಿಸಲ್ಟ್ ಬರಲ್ಲ ಅಂತ ಹೇಳಿದ್ರು. ಹಿಂಗಾಗಿ ನಾವು ಅದನ್ನ ಸರಿಯಾಗಿ ಕ್ಲೀನ್ ಮಾಡಿ ಎಲ್ಲ ಮಾಡಿ ಅದರಲ್ಲಿ ನಾವು ಔಷಧನ ಎಲ್ಲ ಹಾಕಿದ್ರು. ಹೋಮಿಯೋ ಔಷಧನ ಹಾಕಿದ್ರು, ಅದರಲ್ಲಿ ಹಾಕಿ ಸ್ಪ್ರೇ ಮಾಡ್ಕೊಂಡಿದ್ರು. ಮುಂದೆ ತುಂಬಾ ಸಂತೋಷ ಸರ್, ತಾವು ವಿಶೇಷವಾಗಿ ಈ ಇಳುವರಿನ ಪಡೆಯುವ ಹಂತದಲ್ಲಿ ತಾವು ಇದ್ದೀರಿ, ಇನ್ನೂ ಹೆಚ್ಚಿನ ಬೆಳೆಗಳಲ್ಲಿ ಈ ಹೋಮಿಯೋ ಔಷಧಗಳನ್ನು ಬಳಸಬೇಕಂತೀರಾ? ಹೆಂಗ ನಮ್ಮ ರೈತರಿಗೆ ಕೇಳುವವರಿಗೆ? ಇಲ್ಲ, ನನಗೆ ಈ ಹೋಮಿಯೋ ಔಷಧ ಬಳಸೋದ್ರಿಂದ ಬಹಳ ಖುಷಿಯಾಗಿದೆ. ಯಾಕಂದ್ರೆ ಇದರಿಂದ ಯಾವುದು ರೈತರಿಗಾಯ್ತು ಬೆಳೆಗಾರ ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ. ಇದು ನ್ಯಾಚುರಲಿ ಬರುವಂತ ಇದು, ಇದರಿಂದ ಯಾವುದೇ ನಿಮಗೆ ತೊಂದರೆ ಆಗೋದಿಲ್ಲ. ಹಿಂಗಾಗಿ ನಾವು ಇದ್ರ ಬಗ್ಗೆ ಬಹಳ ನಮ್ಗೆ ಖುಷಿ ಆಗ್ತಾ ಇದೆ. ಈ ಬೆಳೆ ಬೆಳೆಯೋದ್ರಿಂದ ರಾಸಾಯನಿಕವನ್ನು ಬಳಸದೆ ಸಾವಯವ ಮತ್ತು ಈ ಹೋಮಿಯೋ ಔಷಧಿಗಳನ್ನು ಬಳಸಿ ಬೆಳೆಗಳನ್ನು ತೆಗೆದು ವಿಷಮುಕ್ತವಾದಂತಹ ಒಂದು ಆಹಾರವನ್ನ ತೆಗಿಬೇಕಂತ ತಾವು ಹೇಳ್ತಾ ಇದ್ದೀರಿ. ತುಂಬಾ ಸಂತೋಷ ಸರ್. ನಮ್ಮ ರೈತರು ತಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಅನುಭವವನ್ನ ತಾವು ಕೇಳಬೇಕು ಅಂತಂದ್ರೆ ತಮ್ಮ ನಂಬರ್ ಕೊಡ್ತೀರಿ? 9444-35720. ಆತ್ಮೀಯರೇ, ಶ್ರೀಸಲ್ ಹಳಕಟ್ಟೆ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬಹುದು. 9448-03-57-27 ಈ ನಂಬರ್ಗೆ ಕರೆ ಮಾಡಿ ಶ್ರೀಸಲ್ ಹಳಕಟ್ಟೆ ಅವರ ಜೊತೆ ಮಾತಾಡಿ ಅವರ ಅನುಭವವನ್ನ ತಾವು ಹಂಚ್ಕೋಬಹುದು. ಶ್ರೀಸಲ್ ಹಳಕಟ್ಟೆ ಅವರೇ, ಇಲ್ಲಿವರೆಗೆ ಬಂದು ತಮ್ಮ ಅನುಭವವನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೊಗರಿ, ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ತೊನಶಾಳ ಗ್ರಾಮದ ರೈತರಾದ ಶ್ರೀಶೈಲ್ ಹಳಕಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸಿದ್ದರಾಯ್ ಸಾಳುಂಕೆ. ಇನ್ನು ಮುಂದೆ ಕೇಳಿ, ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಡನೆ ಆತ್ಮೀಯ ಮಾತುಕತೆ ಕೇಳುವಿರಿ. ಮಾತುಕತೆಯನ್ನ ನಡೆಸಿಕೊಡುವವರು ಸಿದ್ದರಾಯ್ ಸಾಳುಂಕೆ. ಆತ್ಮೀರೆ, ನಮ್ಮ ಜೊತೆ ಗಿರೀಶ್ ಭದ್ರಗೊಂಡ್ ಅವರು ಕೂಡ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದೊಳಗೆ ಸಿರಿಸಲ್ ಹಳಕಟ್ಟೆ ಅವರು ಯಾವ ರೀತಿ ಹೋಮಿಯೋ ಕೃಷಿಯನ್ನು ಮಾಡೋದಕ್ಕೆ ಒಪ್ಪಿಕೊಂಡ್ರು ಮತ್ತು ಅವರ ಯಾವ ರೀತಿಯ ಪ್ರಯೋಗ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಅವರದೇ ಆದಂಥ ವಿಚಾರಗಳನ್ನು ಈಗ ಅವರಿಂದ ಕೇಳೋಣ. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ. ಮೊದಲೇದಾಗಿ ಶ್ರೀಶೈಲರು ನಮಗೆ ಸುಮಾರು ಒಂದು 15-20-30 ವರ್ಷದಿಂದನೂ ಪರಿಚಯ. ಅವರು ಮೊದಲೇ ಒಂದು ಎಲೆಕ್ಟ್ರಾನಿಕ್ಸ್ ಬಿಡಿ ಭಾಗಗಳನ್ನು ಮಾರ್ತಿದ್ರು. ಆವಾಗಿಂದ ನಾವು ಅವ್ರ ಜೊತೆ ಸಂಪರ್ಕ ಬಂದು ನಮ್ಮ ಯಾವಾಗಲೂ ಒಂದು ಏನೋ ಒಂದು ಪ್ರೊಜೆಕ್ಟ್ ಮಾಡಬೇಕು, ಏನಾರ ಮಾಡ್ಬೇಕಂತ ಹೇಳಿ ಅವ್ರ ಸಂಪರ್ಕದ ಇದ್ದಾಗ ಬರೀ ಅವ್ರ ಜೊತೆ ಏನರ ಒಟ್ಟು ರಿಸರ್ಚ್ ಓರಿಯೆಂಟೆಡ್ ಡಿಸ್ಕಷನ್ ಅದು ಮಾಡ್ತಾ ಇದ್ದೇವೆ. ಅವಾಗಿಂದ ಪರಿಚಯ ಆಗಿದ್ದು. ನಂತರ ದಿನಗಳಲ್ಲಿ ನಾವು ಬೆಂಗಳೂರಿಗೆ ಶಿಫ್ಟ್ ಆಗಿ ಅಲ್ಲಿ ವರ್ಕ್ ಮಾಡಿ ಆಮೇಲೆ ಹೊಳ್ಳಿ ಮರುಳಿ ಗುಡಿಗೆ ತಂದಂಗೆ ಬಿಜಾಪುರಕ್ಕೆ ಬಂದೇವಿ. ಬಂದಿಂದ ಕೃಷಿದಲ್ಲಿ ಏನೋ ಮಾಡಬೇಕು ಅಂಥೇಳಿ ಕೃಷಿ ಅಗ್ರಿಕಲ್ಚರ್ ಅಗ್ರಿ ಸ್ಟಾರ್ಟ್ಅಪ್ ಅದು ಮಾಡಿ ಕೃಷಿಗೆ ಸಂಬಂಧಪಟ್ಟ ಕೆಲವೊಂದು ರೈತರಿಗೆ ಅನುಕೂಲ ಆಗತಕ್ಕಂಥ ಯಂತ್ರೋಪಕರಣಗಳನ್ನು ತಯಾರು ಮಾಡ್ತಾ ಅದ್ರ ಜೊತೆಗೆ ವಿಷಮುಕ್ತ ಆಹಾರದ ಕಡೆ ಇದನ್ನು ಮಾಡ್ಬೇಕಂತೇಳಿ ಇದು ಹೋಮಿಯೋ ಕೃಷಿನೂ ಕೂಡ ಸ್ಟಾರ್ಟ್ ಮಾಡಿಸಿ ಅವರಿಗೆ ಸಾಕಷ್ಟು ಕೃಷಿ ಬಗ್ಗೆ ಹೇಳ್ತಿದೆ. ಸರ್, ನೀವು ಅಗ್ರಿಕಲ್ಚರು ಮಾಡ್ರಿ, ಒಂದು ಎಷ್ಟು ಸ್ವಲ್ಪ ಸ್ವಲ್ಪನೇ ಮಾಡ್ರಿ, ನಿಮ್ದು ಆಲ್ರೆಡಿ ಐತೆ ಅಗ್ರಿಕಲ್ಚರ್, ಬಟ್ ಏನಾರ ತೋಟಗಾರಿಕೆ ಅಂತ ಇಂಥದ್ದು ಮಾಡುತ್ತೆ ಹೇಳ್ಕೊಂಡು ಬರ್ತಾ ಇದ್ದೆ. ಬಟ್ ಈ ವರ್ಷದಿಂದ ಅವರು ಮಾಡಾಕತ್ತಾರ ಕೃಷಿ. ಮೊದಲನೇ ವರ್ಷದಿಂದ ಪ್ರತಿಯೊಂದನ್ನು ಈಗ ಏನಾಗ್ತೈತಿ, ಮೊದಲನೇ ಸಲ ಕೃಷಿ ಮಾಡ್ಬೇಕಾದ್ರೆ ಎಲ್ಲ ರೀತಿ ಅನುಭವ ಬೇಕಾಗ್ತದ. ಇವತ್ತು ನಮ್ಮದು ಒಬ್ಬರದೇ ನಡೆಯಂಗಿಲ್ಲ, ಯಾಕಡೆ ರೈತರು ಸುತ್ತಮುತ್ತ ಆಜುಬಾಜು ರೈತರದ ಅನುಭವ ತಗೋಬೇಕು. ಆಮೇಲೆ ಕೃಷಿಗೆ ಸಂಬಂಧಪಟ್ಟ ವಾತಾವರಣ ಮತ್ತು ಪ್ರತಿಯೊಂದು ಇದರ ಬಗ್ಗೆನೂ ಮಾಹಿತಿ ತೊಗೊಂಡು ಕೃಷಿ ಮಾಡಬೇಕಲ್ಲ. ಹಾಗಾಗಿ ಅವರು ಕೆಲವೊಂದು ಯಾವ ರೀತಿ ಬೆಳಿಬೇಕು, ಏನು ಮೆಡಿಸಿನ, ನಾನು ಅವರಿಗೆ ಸಜೆಷನ್ ಮಾಡಿದೆ. ಮೊದಲನೇದಾಗಿ ಅವ್ರು ವೆರಿ ಇಂಟ್ರೆಸ್ಟ್ ಹತ್ತಂದ್ರೆ ಅವರು ಕೆಮಿಕಲ್ ಫ್ರೀ ಮಾಡಬೇಕು, ವಿಷಮುಕ್ತ ಆಹಾರ ಬೆಳಿಬೇಕು. ಕೆಮಿಕಲ್ ಹಾಕಿ ಎಲ್ಲರೂ ಬೆಳಿಬೋದು, ಕೆಮಿಕಲ್ ಹಾಕ್ತಾರ ಇದು ಮಾಡ್ತಾರ, ಬಟ್ ಕೆಮಿಕಲ್ ರಹಿತ ಬೆಳೆದ್ರಿಂದ ಭೂಮಿ ಜೀವ ಕಾಪಾಡ್ದಂಗೆ ಆಗ್ತೈತಿ, ಮತ್ತು ಅದನ್ನ ಬೆಳೆದ ತಿನ್ನೋಸ್ರಿಗೂ ವಿಷಮುಕ್ತ ಆಹಾರ ಕೊಟ್ಟಂಗೆ, ಅಂದ್ರೆ ಭೂಮಿಗೆ ವಿಷವನ್ನು ಉಣಿಸಬಾರದು ಅನ್ನುವಂತ ಗುಣ ಅವರಲ್ಲಿ ಐತಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ನಾವು ಕೂಡಿಸಿ ಅದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಹೋಮಿಯೋ ಕೃಷಿ ಅವರು ತೊಗರಿ, ಗೋಧಿ, ಜೋಳ, ಈರುಳ್ಳಿ, ಮೆಣಸಿನ್ಕಾಯಿ ಇದಕ್ಕೆಲ್ಲ ಬಳಸ್ತಾ ಇದ್ದಾರೆ. ಮತ್ತೆ ಪ್ರತಿಯೊಂದು ಅವರು ಅಪ್ಡೇಟ್ಸ್. ನಮ್ಮ ಹೋಮಿಯೋ ಮೆಡಿಸಿನ್ ಹೆಂಗಾದತ್ತಂದ್ರೆ ಈಗ ಅಂಗಡಿಯಾಗ ಹೋಗಿ ಔಷಧ ತೊಗೊಂಬಂದಿರ್ತಾರೆ, ತೊಗೊಂಬಂದಿದ್ದ ಕಂಟಿನ್ಯೂ ಅವರಿಗೆ ಔಷಧ ಅಂಗಡಿಯವ್ರು ಫಾಲೋ ಅಪ್ ಮಾಡಿ ಹೊಡೆದಿವಿ ರೀ, ಮತ್ತೆ ಯಾವ ಹೊಡಿಬೇಕು ಏನೋ ಅಂತ ಕೇಳಿದ್ರೆ ಅವ್ರು ರೆಸ್ ಸರಿಯಾಗಿ ಇದನ್ನ ಮಾಡ. ಇಲ್ಲಿ ನಾವೇನ್ ಮಾಡ್ತೀವಿ, ಪ್ರತಿಯೊಂದು ವಾಟ್ಸ್ಆಪ್ನ ಫೋಟೋ ಕಳಿಸ್ತಾರೆ ನಮಗೆ, ಅದ್ರದ್ದು ಏನದ ಏನು ನಾವು ನೋಡ್ತೀವಿ, ಸಾಧ್ಯ ಆದ್ರೆ ಹೋಗಿ ಬರ್ತೀವಿ ಅಂದ್ರೆ. ಇದ್ರ ಜೊತೆಗೆ ನಾವು ಅವರಿಗೆ ಹೇಳ್ಕೊಡೋದಕ್ಕಿಂತ ಅವರಿಗೆ ಕಲಿಸ್ಕೊಡ್ತಾ ಇದೀವಿ, ಇದನ್ನ ಹಿಂಗೆ ಮಾಡಿದ್ರೆ ಹಿಂಗೆ ಆಕೈತಿ, ಹಿಂಗೆ ಮಾಡಿದ್ರೆ ಹಿಂಗೆ ಆಕದತ್ತ ಅಂತೇಳಿ. ಆ ನಿಟ್ಟಿನಲ್ಲಿ ಅವರು ವೆರಿ ಇಂಟ್ರೆಸ್ಟಿಂಗ್. ಅವ್ರು ಆ್ಯಕ್ಚುಲಿ ತುಂಬ ಬಿಜಿ, ಅವರು ಬಿಸ್ನೆಸ್ಸು ಮಾಡ್ತಾರೆ, ಈ ಕಡೆ ಅಗ್ರಿಕಲ್ಚರು ಮಾಡ್ತಾರೆ, ಬಟ್ ಎರಡೂ ಕಡೆ ಟೈಮ್ ಕೊಡೋದು ಅಷ್ಟು ಸರಳಲ್ಲ. ಆದರೂ ಅವ್ರು ಭಾರಿ ಎಫರ್ಟ್ ಕೊಟ್ಟು ಅಟ್ಲೀಸ್ಟ್ ಸಂಡೇ ಸೂಟಿ ಅದನ್ನಿಸೋದಕ್ಕೆ ಅವರು ಹೊಲದಾಗ ವರ್ಕ್ ಮಾಡಿ ಇದನ್ನು ಮಾಡ್ತಾರೆ. ಕೃಷಿ ಕಡೆ ಸಾಕಷ್ಟು ಒಲವು ಐತಿ. ಅದಕ್ಕೆ ಅದೇ ನಿಟ್ಟಿನಲ್ಲಿ ವಿಷಮುಕ್ತ ಆಹಾರ ಬೆಳೀಲಿ, ಒಂದು ವಿಷಮುಕ್ತ ಆಹಾರ ತಾವು ಬೆಳೆದಲ್ದೇನೆ ಬೇರೆಯವ್ರಿಗೂ ವಿಷಮುಕ್ತ ಆಹಾರ ಉಣಬಡಿಸುವಂತಾಗ್ಲಿ ಅಂತಂತ ಹೇಳಿ ಅದಕ್ಕೆ ಅವರು ಶ್ರೀಶೈಲ ಅದು ನಮ್ದು ಜಾಸ್ತಿ. ಇವತ್ತು ಟೆಕ್ನಾಲಜಿ ಆಗಿರ್ಬೋದು, ಇವತ್ತು ಕೃಷಿ ಆಗಿರ್ಬೋದು, ಪ್ರತಿಯೊಂದ್ರಲ್ಲೂ ಏನೇ ಇದ್ರೂ ನಾವು ಹಂಚುವಂತೀವಿ, ಶೇರ್ ಮಾಡ್ತೀವಿ. ಮತ್ತೆ ಅವರಲ್ಲಿನೂ ಸಾಕಷ್ಟು ಈ ಸಿವಿಲ್ ಹಾರ್ಡ್ವೇರ್ ಶಾಪ್ ಅದ, ಸಿವಿಲ್ ಅದ, ಪ್ರತಿಯೊಂದು ಏನೇ ಇನ್ಫಾರ್ಮೇಶನ್ ಬೇಕಾದ್ರೂ ಅವ್ರು ನಮಗೆ ಸಜೆಸ್ಟ್ ಮಾಡ್ತಾರೆ, ನಮಗೆ ಗುರ್ತಿದ್ದು ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತೀವಿ. ಅದಕ್ಕೆ ಆ ನಿಟ್ಟಿನಲ್ಲಿ ಅವರು ಹೊಸ ಕೃಷಿ ಸ್ಟಾರ್ಟ್ ಮಾಡ್ಯಾರ ಈ ವರ್ಷದಿಂದ. ಇನ್ನೂ ಮುಂದಿನ ದಿನಗಳಲ್ಲಿ ಅವ್ರು ಹೆಚ್ಚೆಚ್ಚಿನ ತಿಳ್ಕೊಂಡು ಅವರು ಮಾರ್ಗದರ್ಶನ ಕೊಡಲಿ, ಅವರು ಹೊಸ ಹೊಸದು ಮಾಡಲಿ ಅಂತಂತೇಳಿ ಹಾರೈಸಿ, ಕೃಷಿ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆ 9902133996 ಈ ನಂಬರ್ಗೆ ಕರೆ ಮಾಡ್ಬೋದು. ಕೃಷಿ ಯಂತ್ರೋಪಕರಣ ಬಗ್ಗೆ ಮಾಹಿತಿ ಆಗಲಿ ಹಾಗೂ ಹೋಮಿಯೋ ಮೆಡಿಸಿನ್ ಬಗ್ಗೆ ಮಾಹಿತಿ ಬೇಕಾದರೂ ರೈತರು ಈ ನಂಬರ್ಗೆ ಸಂಪರ್ಕ ಮಾಡ್ಬೋದು. ಆತ್ಮೀಯರೆ, ಶ್ರೀಶೈಲ ಹಳಕಟ್ಟೆ ಅವರು ಏನು ಇವತ್ತು ವಿಷಮುಕ್ತವಾದಂತಹ ಒಂದು ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತಹ ಒಂದು ವಿಚಾರಕ್ಕೆ ತಮ್ಮನ್ನ ತಾವು ಹೋಮಿಯೋ ಕೃಷಿಗೆ ಅಳವಡಿಸಿಕೊಂಡಿದ್ದಾರೆ. ಅದೇ ರೀತಿ ತಾವು ಕೂಡ ಅವರನ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ವಿಚಾರ ವಿನಿಮಯ ಮಾಡಿ ಅವರ ಅನುಭವವನ್ನು ಕೂಡ ತಾವು ಪಡೆದು ಇಂತಹ ಪ್ರಯೋಗದೊಳಗೆ ತಮ್ಮನ್ನ ತಾವು ತೊಡಗಿಸಿಕೊಂಡ್ರೆ ಒಳ್ಳೇದಾಗ್ತದ ಅನ್ನುವಂತಹ ಒಂದು ವಿಚಾರದ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಮಹತ್ವ ಕುರಿತು ಕೃಷಿ ಉಪಕರಣಗಳ ಸಂಶೋಧಕರಾದ ಗಿರೀಶ್ ಭದ್ರಗೊಂಡ್ ಅವರೊಡನೆ ನಡೆಸಿದ ಆತ್ಮೀಯ ಮಾತುಕತೆ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಶ್ರೀಧರಾಯ್ ಸಾಳುಂಕೆ. ಇನ್ನು ಮುಂದೆ ಕೇಳಿ ಒಂದು ಕೃಷಿ ಹಾಡು. ಇದುವರೆಗೆ ಕೃಷಿಯಲ್ಲಿ ಹೋಮಿಯೋಪತಿ ಔಷಧಗಳ ಬಳಕೆಯ ಕುರಿತ ರೈತರ ಪ್ರಯೋಗಗಳ ಮೇಲೆ ಬೆಳಕು ಚೆಲ್ಲುವ ಹೋಮಿಯೋ ಕೃಷಿ ನವೋನ್ವೇಷಣಾ ಸರಣಿ ಕೇಳಿದಿರಿ. ಸಂಕಲನ ಸಿದ್ರಾಯ್ ಎನ್ ಸಾಳುಂಕೆ. ನಿರ್ಮಾಣ ಸೋಮಶೇಖರ್ ಎಸ್ರುಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ, ರಾಯಚೂರು ಹಾಗೂ ವಿಜಯಪುರ ಕೇಂದ್ರಗಳಿಂದಲೂ ಪ್ರಸಾರವಾಯಿತು. ರೈತ ಬಾಂಧವರು ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ 2 ದಿನ ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 28-29 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 20-21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 77-82% ಮತ್ತು ಕನಿಷ್ಠ ಆರ್ದ್ರತೆ 64-66% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡುಬಂದರೆ 0.25 ಮಿಲಿಲೀಟರ್ ನ್ಯಾಪ್ತಲಿಕ್ ಅಸೆಟಿಕ್ ಆಮ್ಲ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಹಿಂಗಾರಿ ಬೆಳೆಗಳಾದಂತಹ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ್ ಬೇಸಾಯವನ್ನು ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶದ ಸಂರಕ್ಷಣೆ ಆಗ್ತದೆ. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿರುವಂತಹ ಒಂದು ತೇವಾಂಶವನ್ನು ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಗಳನ್ನು ಬೆಳಕೋಬಹುದು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಅರೋದನ್ನು ಬಿಡಬೇಕು. ಇನ್ನು ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿಚೂಟುವುದರಿಂದ ಹೆಚ್ಚಿನ ಕವಲೊಡೆದು ಉತ್ತಮ ಇಳುವರಿ ಪಡ್ಕೋಬಹುದು. ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೇ ನೀರನ್ನು ಒದಗಿಸಬೇಕು. ಇನ್ನು ಶೇಂಗಾ ಬೆಳೆಯು ಕಟಾವು ಮಾಡಿದ ನಂತರ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಮೆಣಸಿನಕಾಯಿ ಬೆಳೆಯಲ್ಲಿ ಕಾಯಿ ಕೊರಕದ ಕೀಟದ ಹತೋಟೆಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 0.3 ಗ್ರಾಂ ಇಮೋಮಿಕ್ಯುನ್ ಬೆಂಚೇಟ್ 5 SG ಅಥವಾ 1 ಮಿಲಿಲೀಟರ್ ಕ್ಲೋರೋಫೆನಪೈರ್ 10 SC ಅಥವಾ 0.75 ಮಿಲಿಲೀಟರ್ ನವಲೂರಾನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ತಂಪಾದ ವಾತಾವರಣವಿರುವುದರಿಂದ ದನಗಳಿಗೆ ಕಾಯಿ ಹಾಗೂ ಬಾಯಿ ಬೆನೆಯ ಸಾಧ್ಯತೆ ಇರುವುದರಿಂದ ಚುಚ್ಚುಮದ್ದನ್ನು ಹಾಕಿಸಬೇಕು. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕು. ಇನ್ನು ರೈತ ಬಾಂಧವರು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಪ್ರಸಾರವಾಯಿತು.

15:00 ಮಳೆಯಪ್ಪ ಹೊಸಮನಿ ಮತ್ತು ಸಂಗಡಿಗರಿಂದ ಕಣಿವಾದನ ಕೇಳಿದಿರಿ. ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸೊತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ. ಕೆಮ್ಮಲು ಡಾಕ್ಟರ್ ತಾವ ಹೋಗ್ಬೇಕು. ಡಾಕ್ಟ್ರೆ ನಮಸ್ಕಾರ. ಡಾಕ್ಟ್ರ ಓ ಬಾಪ್ಪ, ಏನಪ್ಪ ಬಂದಿದ್ದು, ಏನ್ ಸಮಾಚಾರ ಅಂತ? ಒಂದ್ ವಾರ ಆಯ್ತು ಡಾಕ್ಟ್ರೆ, ಕೆಮ್ಮಲು ಹೋಯಕ್ಕೆ ಇಲ್ಲ ಅಂತದೆ. ಕೆಮ್ಮಲು ಏನ್ ಕೆಲಸ ಮಾಡ್ತೀಯ ನೀನು? ರೈತ ಸ್ವಾಮಿ. ಅಲ್ಲ ಎಷ್ಟ್ ಜನ ಮಕ್ಳು ನಿಂಗೆ? ಮೂರುವರೆ ಅವೆ, ಮೂರ್ ಮಕ್ಳವೆ ಮನೇಲಿ, ಇನ್ನೊಂದು ಹೊಟ್ಟೆಲ್ ಅದೇ. ಅದಕ್ಕೆ ಅರ್ಧ ಹೊರೆ ಅಂತಂದ್ರೆ, ಹೊರೇನು ಒಂಥರ ಹೊರೇನೆ ತಾನೆ ನಿನ್ ಹೆಂಡತಿಗೆ. ಅಲ್ಲ ನೀನು ಈ ಕೆಲಸ ಮಾಡಕ್ ಹೋಯ್ತೀಯಲ್ಲ, ನೀನ್ ಹೆಂಡತಿ ಏನ್ ಮಾಡ್ತಾಳೆ ಅವಳು? ಇಲ್ಲ ಸ್ವಾಮಿ, ಮನೇಲೇ ಇರ್ತಾಳೆ. ಮನೇನಲ್ಲೇ ಇರ್ತಾಳೆ? ಏನು ಕೆಲಸ ಮಾಡಲ್ವಾ? ಇಲ್ಲ, ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ತಾಳೆ, ನೀರು ಸೌದೆ ಒತ್ಕ ಬರ್ತಾಳೆ, ಒಲೆ ಒತ್ತಿಸಿ ನಾಷ್ಟ ತಯಾರು ಮಾಡ್ತಾಳೆ, ನಂತರ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಹಂಗೆ ಬಟ್ಟೆ ಹೋಗ್ಕೊಂಡ್ ಬರ್ತಾಳೆ. ವಾರಕ್ಕೊಂದ್ ಬಾರಿ ಗಿರಣಿಗೆ ಹೋಗಿ ಇಟ್ಟು